ಕಾರಣಗಳು ಏನದಾವ, ಅವುಗಳನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಿ ಮಣ್ಣಿನ ಆರೋಗ್ಯವನ್ನು ಸುಧಾರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಈ ವಿಷಯವನ್ನು ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಕೇಂದ್ರದೊಳಗ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಸವಿತಾ ಬಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್ ಸವಿತಾ ಅವರೇ, ತಮಗೆ ನಮಸ್ಕಾರ ಮತ್ತು ಸ್ವಾಗತ. ನಮಸ್ಕಾರ ಸರ್. ನಾವು ಸವಿತಾ ಬಿ ಅಂತ, ರೈತ ಬಾಂಧವರಿಗೆ ನಮಸ್ಕಾರ. ನಾವಿವತ್ತು ಕೃಷಿಯಲ್ಲಿ ಸವಳು ಮಣ್ಣಿನ ನಿರ್ವಹಣೆ, ಸವಳು ಮಣ್ಣು ತುಂಬಾ ಈ ಕಡೆ ಪ್ರದೇಶ, ಅದರಿಂದ ಬೆಳೆ ನಾಶ ಎಷ್ಟಾಗ್ತಾ ಇದೆ, ಇಳುವರಿ ಕುಂಠಿತವಾಗ್ತಾ ಇದೆ, ಅದರ ಬಗ್ಗೆ ಇವತ್ತು ನಾನು ಹೇಳಲು ಬಯಸ್ತೀನಿ. ಕೃಷಿಯಲ್ಲಿ ಸವಳು ಮಣ್ಣಿನ ನಿರ್ವಹಣೆ, ಮಣ್ಣು ಅತ್ಯಗತ್ಯ ಸಂಪನ್ಮೂಲ ಮತ್ತು ನೈಸರ್ಗಿಕ ಪರಿಸರದ ಪ್ರಮುಖ ಭಾಗವಾಗಿದೆ. ನಿಮ್ಗೆಲ್ಲ ತಿಳಿದಿರೋದು ಮಣ್ಣು ರೈತರ ಕಣ್ಣು ಅಂತೀವಿ, ಅದನ್ನ ಚೆನ್ನಾಗಿ ಉಳಿಸಿ ಮಾಡಿ ಅವರು ಜೀವನ ಸಾಗಿಸಬಹುದು. ಆದ್ರೆ ಇತ್ತೀಚಿನ ದಿನದಲ್ಲಿ ನೀರು ಯಥಾವಚ್ಚಾಗಿ ಬಳಸೋದ್ರೆ, ಸಾವಯವ ಗೊಬ್ಬರ ಹಾಕೊಳ್ಳೋದು ಎಲ್ಲ ಕಡಿಮೆ ಆಗಿದೆ. ರೈತರ ಹತ್ರ ದನಕರಗಳು ಕಡಿಮೆ ಆಗಿದೆ, ದನಕರ ಕಡಿಮೆ ಆದಲ್ಲಿ ಏನಾಗುತ್ತೆ, ತಿಪ್ಪಿಂದ ಏನಾಗಿದೆ, ಸೊ ಉಪ್ಪು ಜಾಸ್ತಿ ಆಗ್ತಾ ಇದೆ, ಉಪ್ಪು ನೀರನ್ನು ಬಳಸ್ತಾ ಇದಾರೆ ರೈತರು. ನೀರಿನಲ್ಲಿ ಉಪ್ಪಿನಂಶ ಇದೆ, ಮತ್ತೆ ಈ ಕಡೆ ಈ ಪ್ರದೇಶದಲ್ಲಿ ಮಳೆ ಕೂಡ ಕಡಿಮೆ ಇದೆ. ಅದಕ್ಕೋಸ್ಕರ ಇದು ಹೇಗೆ ಆಗುತ್ತೆ ಅನ್ನೋದು, 210 ಮಿಲಿಯನ್ ಹೆಕ್ಟರ್ ನಷ್ಟು ಇದೆ ಇದು, ಇಲ್ಲಿಂದಲ್ಲ, ವಿಶ್ವದಲ್ಲಿ 210 ಮಿಲಿಯನ್ ಹೆಕ್ಟರ್ ಅಷ್ಟು ಮಣ್ಣು ಸವಳು ಮತ್ತು ಕ್ಷಾರಯುಕ್ತ ಮಣ್ಣು ಆಗಿದೆ. ಅದರಲ್ಲಿ ಕೂಡ 3 ಮಿಲಿಯನ್ ಹೆಕ್ಟರ್ ಆಗಿದೆ. ಈ ತರ ನಾವು ನೋಡ್ತಾ ಹೋದಲ್ಲಿ ಆ ತರ ಮಣ್ಣು ಸವಳು ಆಗ್ತಾ ಇದೆ, ಕ್ಷಾರಯುಕ್ತವಾಗ್ತಾ ಇದೆ, ಇಳುವರಿ ವರ್ಷನು ನಾವು ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ. ಈ ವರ್ಷದ ವಿಶ್ವ ಮಣ್ಣಿನ ದಿನ ಡಿಸೆಂಬರ್ ಮಣ್ಣು ಸವಳಾಗುವುದನ್ನು ನಿಲ್ಲಿಸೋಣ, ಮಣ್ಣಿನ ಉತ್ಪಾದಕತೆ ಹೆಚ್ಚಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಆಚರಿಸಿದೀವಿ. ನಾವು ಮೊನ್ನೆ ಡಿಸೆಂಬರ್ 5 ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ಸವಳುನು ಅಂತಾರೆ ರೈತರು, ಸವಳುನು ಅಂತಾರೆ, ಸವಳು ಭೂಮಿ ಮತ್ತೆ ಕರ್ಲು ಅಂತಾರೆ, ಕ್ಷಾರಯುಕ್ತ ಮಣ್ಣಿಗೆ ಕರ್ಲು ಕೂಡ ಅಂತಾರೆ. ಸವಳು ಆಗ್ತಾ ಆಗ್ತಾ ನೀವು ಏನಾದ್ರೂ ನಿರ್ವಹಣೆ ಮಾಡಿದ್ದೇ ಇದ್ದಲ್ಲಿ, ಅಂದ್ರೆ ಮಾಡ್ತಾನೆ ಇಲ್ಲ, ಅದಕ್ಕೆ ಲಕ್ಷಣ ಕೊಡ್ಲಿಲ್ಲ ಅಂದ್ರೆ ನಿಮ್ ಭೂಮಿ ಕ್ಷಾರ ಆಗುತ್ತೆ. ಒಂದ್ಸರಿ ಕ್ಷಾರ ಆಯ್ತಂದ್ರೆ ಕೈ ಕಟ್ಕೊಂಡೇ ಕೊಡ್ಬೇಕಾಗತ್ತೆ, ಏನು ಆಹಾರ ಅದರಲ್ಲಿ ಬೆಳೆಯಕ್ಕಾಗೋದಿಲ್ಲ, ಬೆಳೆ ಬೆಳೆಯೋದಿಲ್ಲ, ನಿಮ್ದು ಅಲ್ಲಿ ಅಲ್ಲಿ ಬೆಳೆಯುತ್ತೆ, ಒಂದ್ ಕ್ವಿಂಟಲ್ ಪ್ರತಿ ಎಕರೆ ಆಗುತ್ತೆ. ಅದಕ್ಕಾಗಿ ಸವಳು ಭೂಮಿ ಗಮನವಿಟ್ಟು ಕೇಳಿ. ಸವಳು ಭೂಮಿ ಎಂದರೆ ಸವಳು ಜಮೀನುಗಳು ಸಾಮಾನ್ಯವಾಗಿ ಸಾಕಷ್ಟು ಪ್ರಮಾಣದ ನೀರಿನಲ್ಲಿ ಕರಗುವ ಲವಣಗಳಿಂದ ಕೂಡಿರುತ್ತೆ. ಕರಗುವ ಲವಣಗಳು ಏನಂದ್ರೆ ಸುಣ್ಣ ಇರ್ಬೋದು, ಸೋಡಿಯಂ ಬೈಕಾರ್ಬನೇಟ್ಸ್ ಇವೆಲ್ಲ ಅಂದ್ರೆ ಕೆಮಿಕಲ್ಸ್ ಕೆಳಗಡೆ ಇರೋದು ಲವಣಾಂಶಗಳು. ಭೂಮಿ ಮಳೆ ಕಡಿಮೆ ಇದೆ, ಹಾಗಾಗಿ ನೀರ್ ಜಾಸ್ತಿ ಇಲ್ಲ, ಹಾಗಾಗಿ ಏನಾದ್ರೂ ಲವಣಾಂಶಗಳು ಭೂಮಿ ಮೇಲೆ ಬಂದಾದ್ಮೇಲೆ ನೀರಿನಾಂಶ ಕಡಿಮೆ ಇದ್ದಾಗ ಏನಾಗುತ್ತೆ, ಮೇಲ್ಪದರಾಗಿ ಬಿಳಿ ಪದರ ಆಗುತ್ತೆ. ಸೊ ಹರಿದು ಹೋಗಕ್ಕೆ ಇಲ್ಲಿ ಅವಕಾಶ ಇಲ್ಲ. ಒಂದು ಭೌತಿಕ ಗುಣ ಏನು, ನಾವು ಹೇಗೆ ಸೋಳು ಹೇಳ್ಬೋದು ಅಂದ್ರೆ, ನಮ್ದು ವೈಜ್ಞಾನಿಕವಾಗಿ ರಸಸಾರ pH EC ಏನಂತೀವಿ ನಾವು, ಅದು 4 ಹೆಚ್ಚು ಇದ್ದಾಗೆ ನಾವು ಸವಳು ಭೂಮಿ ಆಗಿದೆ ನಿಮ್ದು. ನಿಮ್ದು ಮಣ್ಣು ಪರೀಕ್ಷೆ ಫಲಿತಾಂಶ ಬಂದಾದ್ಮೇಲೆ ಈ ತರ ನಿಮ್ದು pH 8.5 EC ಏನಾದ್ರೂ 4 ಇತ್ತಂದ್ರೆ ನೀವು ಅನ್ಕೊಳ್ಳಿ ನಮ್ದು ಭೂಮಿ ಸವಳಾಗಿದೆ ಅಂತ. ಆತರ ಅದೇ ತರ ಕ್ಷಾರಯುಕ್ತನು ಜಾಸ್ತಿ ಇತ್ತಂದ್ರೆ ನಿಮ್ದು ರಸಸಾರ 8.5 ಜಾಸ್ತಿ ಇತ್ತಂದ್ರೆ ನಿಮ್ದು ಕ್ಷಾರಯುಕ್ತ ಆಗ್ತಾ ಇದೆ ಅಂತ ತಿಳ್ಕೊಬೇಕು. ಇದು ಮಣ್ಣಿನ ಭೌತಿಕ ಗುಣಗಳ ಆಧಾರ ಮೇಲೆ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವ್ರು ನಿಮ್ಗೆ ಹೇಳ್ತಾರೆ ನಿಮ್ದು ಭೂಮಿ ಸವಳಾಗಿದೆನಾ, ಏನು ಕ್ಷಾರಯುಕ್ತವಾಗಿದೆನಾ, ಸವಳು ಕ್ಷಾರಯುಕ್ತವಾಗಿದೆ. 3 ವಿಭಾಗಗಳು ಮಾಡ್ತಾರೆ ಅದರಲ್ಲಿ, ಯಾವುದು ಮಣ್ಣು ಎಷ್ಟೇ ಸೋಡಿಯಂ ಪ್ರಮಾಣದ ಮೇಲೆ ಅವರು ವಿಭಾಗಿಸ್ತಾರೆ ಮಣ್ಣನ್ನ, ಆತರ ಹೇಳ್ದು. ಆಮೇಲೆ ಮಣ್ಣಿನಲ್ಲಿ ಉಂಟಾಗಲು ಏನಂತಂದ್ರೆ, ಇಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಾಗಿದೆ, ಬಿಜಾಪುರ ಆಯ್ತು, ಗುಲ್ಬರ್ಗಾ ಆಯ್ತು, ಲವಣಗಳು ಮಣ್ಣಿನಿಂದ ಪೂರ್ತಿಯಾಗಿ ಬಸಿದು ಹೋಗಲ್ಲ, ಅದು ಬಸಿದು ಹೋಗದೆ ಇರೋದಲ್ಲಿ ಮಣ್ಣಿನ ಮೇಲ್ಪದರದಲ್ಲಿಯೇ ಉಳಿದು ಮಣ್ಣು ಸವಳಾಗುತ್ತೆ. ಯಾಕಂದ್ರೆ ಮಳೆ ಕಡಿಮೆ ಇದೆ, ನೀರಿನಂಶ ಮೇಲೆ ಆವಿಯಾಗಿ ಹೋದ್ರೆ ಅದು ನೀರಿನ ಜೊತೆನು ಉಪ್ಪನು ಕೂಡ ಆವಿಯಾಗಿ ಹೋಗುತ್ತೆ, ಇಲ್ಲಾಂದ್ರೆ ಜಾಸ್ತಿ ಮಳೆ ಬಿತ್ತಂದ್ರೆ ಅದು ಬಸಿದು ಹೋಗುತ್ತೆ. ನೀವು ನೋಡಿರ್ಬೋದು ಸಿರ್ಸಿ ಕಡೆ ಆ ಕಡೆ ಎಲ್ಲ ಮಳೆ ಜಾಸ್ತಿ ಇದೆ, ವಿಶೇಷವಾಗಿ ಕಪ್ಪು ಭೂಮಿಯಲ್ಲಿ ಸವಳು ನಾವು ನೋಡ್ತೀವಿ. ಅದೇ ಕೆಂಪು ಭೂಮಿ ಇದ್ರೆ ನೀವು ಅಲ್ಲಿ ಹುಳಿ ಮಣ್ಣನ್ನ ನೋಡ್ತೀವಿ. ಹೇಳಿದೆ ನಾನು ಇದು ಸುಣ್ಣ, ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್ ಈ ತರದೆಲ್ಲ ಲವಣಾಂಶಗಳು ಕರಗಿ ನೀರಿನಲ್ಲಿ ಬಸಿದು ಹೋಗ್ತವೆ. ಬಸಿದು ಹೋಗೋದ್ರಿಂದ ಏನಾಗುತ್ತೆ, ಅಲ್ಲಿ ನಿಮ್ಗೆ ಹುಳಿ ಮಣ್ಣು ಕಾಣುತ್ತೆ. ಬಸಿದು ಹೋಗಕ್ಕೆ ಇಲ್ಲಿ ಅವಕಾಶ ಇಲ್ಲ ಲವಣಾಂಶ, ಅದರಿಂದ ಉಪ್ಪು ಮಣ್ಣಿನ ಮೇಲ್ಗಡೆ ಉಪ್ಪಿನಾಂಶ ಕಾಣ್ತಾ ಇದೆ, ಪ್ರತಿಕ್ರಿಯೆಗೂ ತೊಂದರೆ ಆಗ್ತಾ ಇದೆ. ಇನ್ನೊಂದು ಅಂತರ್ಜಲ ಜಲಪಾತಾಳಿ ಏನಂತೀವೋ ಅದು ಇಲ್ಲಿ ಏನಿರುತ್ತೆ, ಮೇಲ್ಭಾಗದಲ್ಲಿ ಇರುತ್ತೆ. ನೀರಿನ ಜಲಪಾತ ಮೇಲೆ ಇರುವ ಸನ್ನಿವೇಶ ನೋಡಬಹುದು ನೀವು. ನೀರಿನಲ್ಲಿ ಕರಗಿರುವ ಲವಣಗಳು ನೀರು ಅಂದ್ರೆ ಆವಿಯಾಗಿ ಕರಗು ಹೋಗ್ತಾ ಇಲ್ಲ, ಭೂಮಿಯ ಮೇಲ್ಭಾಗಕ್ಕೆ ಬಂದು ಶೇಖರಣೆಗೊಂಡ ಮಣ್ಣು ಸವಳಾಗುತ್ತೆ. ಇನ್ನೊಂದು ಈ ಕಡೆ ಎಲ್ಲ ನೀರಾವರಿ ಕೆನಲ್ ನೀರು ಬಿಡ್ತಾರೆ, ಜಾಸ್ತಿ ಹಿತಮಿತ ಇರಲಾರದೆ ನೀರು ಬಿಡೋದ್ರಿಂದ ಕೂಡ ನೀರಿನಲ್ಲಿ ಏನ್ ಲವಣಾಂಶಗಳು ಇರ್ತವೋ ಅದು ಕೂಡ ಭೂಮಿಗೆ ಸಂಗವಿಲ್ಲ, ವ್ಯವಸ್ಥೆ ಕೂಡ ಇರುವುದಿಲ್ಲ. ಹೊಲದಲ್ಲಿ. ಬಸಿಗಾವಿಲು ನಿಮ್ದು ವ್ಯವಸ್ಥೆ ಇರಲಿಲ್ಲ ಅಂತಂದ್ರೆ, ಹಿತಮಿತವಾಗಿ ನೀರು ಬಳಸದೆ ಇದ್ದಲ್ಲಿ ನಿಮ್ದು ಮಣ್ಣು ಸವಳಾಗುತ್ತೆ. ಹೆಚ್ಚು ಲವಣಾಂಶ ಹೊಂದಿರುವ, ಗಮನವಿಟ್ಟು ಕೇಳ್ದ, ನಿಮ್ಮ ಭೂಮಿ ಸವಳಾಗುತ್ತೆ. ನೀವು ಬಾವಿ ನೀರು ಚೆನ್ನಾಗಿತ್ತು ಹೇಳ್ತಾರೆ ರೈತರು, ಸಿಹಿನೇ ಇದೆ ಮೇಡಮ್ ಅಂದ್ರೂ ಸವಳಾಗ್ತಾ ಇದೆ, ಆದ್ರೆ ಅದರಲ್ಲಿಂದ ಉಪ್ಪಿನ ಅಂಶ ನಾವು ಪರೀಕ್ಷೆ ಮಾಡಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ಅದರ ಮೇಲೆ ಆ ನೀರನ್ನು ನೀವು ಕೃಷಿಗಾಗಿ, ನೀರಿಂದು ಕೂಡ ಪ್ರಮಾಣಗಳಿದಾವೆ, ಕೃಷಿಗೆ ಯೋಗ್ಯ ಇದೇನೋ ನೀರಂತ ನೀವು ಪರೀಕ್ಷೆ ಮಾಡಿದಲ್ಲಿ ಗೊತ್ತಾದಲ್ಲಿ ನೀವು ಕೃಷಿಗೆ ಬಳಸಬಹುದು. ಆತರ ಈ ಮುಖ್ಯ ಕಾರಣಗಳು ಬೇಸಾಯ ಕ್ರಮಗಳು ಇರ್ತವೆ ರೈತ ಬಾಂಧವರಲ್ಲಿ. ಉದಾಹರಣೆಗೆ ಲವಣಾಂಶ ಜಾಸ್ತಿ ಇರುವ ಕೈಗಾರಿಕಾ ತಾಜ್ ಸೊ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅದು ಏನು ಟ್ರೀಟ್ಮೆಂಟ್ ಇಲ್ಲದೆ ಆ ನೀರನ್ನು ನೀವು ನಿಮ್ ಹೊಲಗಳಿಗೆ ಬಿಟ್ಟಾಗ ಸವಳಾಗುತ್ತೆ. ಈ ಎಲ್ಲಾ ಮುಖ್ಯ ಕಾರಣಗಳಿಂದ ನಮ್ಗೆ ಇಲ್ಲಿ ಮಣ್ಣಿನಲ್ಲಿ ಸವಳಾಗ್ತಾ ಇದೆ. ಈಗ ಸವಳು ಮಣ್ಣಿನಿಂದ ಬೆಳೆಗಳಿಗೆ ಆಗುವ ದುಷ್ಪರಿಣಾಮಗಳು, ಏನೇನು ತೊಂದರೆಗಳು ಆಗ್ತವೆ ಅಂತಂದ್ರೆ, ಬೆಳೆಗಳಿಗೆ ಕುಂಠಿತವಾಗುತ್ತೆ, ಬೆಳೆಗಳಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಇಲ್ಲಿ ಉಪ್ಪಿನಂಶ ಮಣ್ಣಿನಲ್ಲಿ ಇರೋದ್ರಿಂದ ಏನಾಗುತ್ತೆ, ಲವಣಾಂಶಗಳು ಬೇರಿನ ಮುಖಾಂತರ ಬೆಳೆಗಳು ತಗೊಳಕ್ ಆಗ್ಲಾರ್ದೆ ನೀರೇ ಬೆಳೆಗಳಿಂದ ಭೂಮಿಗೆ ಬರುತ್ತೆ. ಸೊ ಹಾಗಾಗಿ ಬೆಳೆಗಳಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ. ನೀರಿನ ಅಂಶ ಕಡಿಮೆ ಆದ ತಕ್ಷಣ ಅದು ದ್ಯುತಿಸಂಶ್ಲೇಷಣೆ ಕ್ರಿಯೆ ಆಗಿರ್ಬೋದು, ಆಹಾರ ಉತ್ಪಾದನೆ ಆಗಿರ್ಬೋದು ಬೆಳೆಗಳಲ್ಲಿ, ಅದು ಕೂಡ ಕುಂಠಿತ ಕಷ್ಟ ಆಗುತ್ತೆ. ಮಣ್ಣಿನ ಅಧಿಕ ಉಪ್ಪು ಇರುವುದರಿಂದ ಬೆಳೆಗಳು ಸೊರಗಿದಂತಾಗುತ್ತೆ, ಎಲೆಗಳು ಸೊರಗಿದಂಗ ಆಗುತ್ತೆ, ಒಣಗದಂಗ ಆಗುತ್ತೆ, ಮತ್ತೆ ಉದುರುವಿಕೆ ಜಾಸ್ತಿ ಆಗುತ್ತೆ. ಎಲೆಗಳು ಲವಣಾಂಶಗಳು, ನೀವು ಉಪ್ಪಿನ ನೀರು ಕುಡಿದ್ರೆ ಹೇಗಾಗುತ್ತೆ, ಜಾಸ್ತಿ ಉಪ್ಪಾದಾಗ ಅದರದ್ದು ಅಂದ್ರೆ ಸಸ್ಯಗಳಲ್ಲಿ ಶರೀರ ಸಸ್ಯ ಶರೀರದಲ್ಲಿ ಆದ್ರೆ ಅದು ಕೂಡ ಒಣಗಿ ಸೊರಗಿದಂತಾಗುತ್ತೆ, ಉದುರುವಿಕೆವಾಗುತ್ತೆ. ಮತ್ತೆ ಎಲ್ಲಾ ಲಘು ಪೋಷಕಾಂಶಗಳನ್ನು, ಈಗ ಲಘು ಪೋಷಕಾಂಶಗಳು ಮುಖ್ಯವಾಗಿ ಕಬ್ಬಿಣ, ಸತು, ಇದು ಎಲ್ಲ ಒಂದು ಪಿಎಚ್ ಅಲ್ಲಿ ಅದು ಬೆಳೆಗಳಿಗೆ ಸಿಗುತ್ತೆ. ಅವೆಲ್ಲ ಲಘು ಪೋಷಕಾಂಶಗಳು ಸಿಗೋದಿಲ್ಲ, ಲಭ್ಯ ಅಂದ್ರೆ ಬೆಳೆಗಳಿಗೆ ಹೀರ್ಕೊಳ್ಳೋದು ಅದು ಇರೋದಿಲ್ಲ, ಅವೆಲ್ಲ ಪೋಷಕಾಂಶಗಳು ಸಿಗೋದಿಲ್ಲ. ಆದ ಕಾರಣಕ್ಕೆ ಈ ಕಡೆ ಇಂಡಿಯಲ್ಲಿ ಸಿಂದಗಿಯಲ್ಲಿ ಭಾಗದಲ್ಲಿ ಪೋಷಕಾಂಶಗಳು ದೊರೆಯೋದಿಲ್ಲ. ಕಬ್ಬಿಣ ಇದೆ ಇಲ್ಲಿ ಕೊರತೆ, ಸತುವಿದೆ ಇಲ್ಲಿ ಕೊರತೆ, ಯಾವುದೇ ಬೆಳೆ ತಗೊಳ್ಳಿ ನೀವು, ದಾಳಿಂಬೆ ತಗೊಳ್ಳೋದಲ್ಲಿ ಬಹಳ ಇದೆ. ಯಾಕಂದ್ರೆ ಭೂಮಿ ನಿಮ್ದು ಸವಳಾಗಿದೆ, ಸವಳಾಗೋದ್ರಿಂದ ಲಘು ಪೋಷಕಾಂಶಗಳು ಕೊರತೆ ಇಲ್ಲಿದೆ. ಹಾಗಾಗಿ ಬೋರಾನ್ ಎಲ್ಲಾನು ಕುಡಿದ್ರು ಅದು ಒಂದು ಬಿಟ್ಟು ಎಲ್ಲಾ ಸಸ್ಯ ಪೋಷಕ ಕೊರತೆ ಕಾಣಿಸುತ್ತೆ. ಮಾಲಿಬ್ಡೆನಮ್ 8.5 9 ಅಲ್ಲೂ ಸಿಗುತ್ತೆ, ಅದು ಒಂದು. ಬಟ್ ಅಷ್ಟು ಪ್ರಮಾಣದಲ್ಲಿ ಅದು ನಮ್ಗೆ ಸಸ್ಯಕ್ಕೆ ಬೇಕಾಗಿಲ್ಲ, ಮೈನರ್ ಕ್ವಾಂಟಿಟಿಯಲ್ಲಿ ಬೇಕು, ಅಷ್ಟೊಂದೇನ್ ಬೇಕಾಗಿಲ್ಲ. ಸೊ ಮಾಲಿಬ್ಡೆನಮ್ 16 ಅದು ಸೂಕ್ಷ್ಮ ಜೀವನ ಚಟುವಟಿಕೆಗಳು ಕುಂಠಿತವಾಗುತ್ತೆ. ಬ್ಯಾಕ್ಟೀರಿಯಾ ಆಗ್ಲಿ, ಫಂಜೆ ಆಗ್ಲಿ, ಸೂಕ್ಷ್ಮಾಣು ಜೀವಿಗಳು ಏನಿದವೋ ಪಿಎಚ್ 7, ಫಂಜೆ ಆದ್ರೆ 5 ಎಲ್ಲ ಇರ್ಬೇಕು ಅದಕ್ಕೆ. ಈ ತರ ನಿಮ್ದು ಎಂಟರ ಸುಟ್ಟಂತಾಗುತ್ತೆ, ಏನೋ ಆಗಿದೆ ಸುಟ್ಟಂತಾಗಿರುತ್ತೆ. ಆ ತರ ನೋಡಿದಾಗ ನೀವು ಸವಳ ಬಸಿಗಾವಿಲುಗಳ ಮುಖಾಂತರ ಹೊರಗೆ ಹಾಕುವುದರಿಂದ ಸವಳು ಭೂಮಿಯನ್ನು ಸುಧಾರಿಸಬಹುದು. ಬಸಿಗಾವಿಲು ಅಂತಾರೆ ರೈತರು, ಮಳೆ ಜೂನ್ ಅಲ್ಲಿ ಆತರ ಚಿಕ್ಕ ಚಿಕ್ಕ ಮಡಿಗಳು ಮಾಡ್ತಾರೆ, ಮಳೆ ನೀರ್ ನಿಲ್ಲಿಸ್ ಹೊಲದಲ್ಲಿ ನೀವು ಅದು ಮಡಿಯಲ್ಲಿ ಹಾಕಿ ಅದನ್ನ ನೀರ್ ಹಾಗೆ ಬಿಟ್ಟದಲ್ಲಿ ಏನಾಗುತ್ತೆ, ಲವಣಾಂಶಗಳು ಮೇಲೆ ಬಂದು ಪದರ ಮಣ್ಣಿನ ಪದರ ಮೇಲೆ ಬಿಳಿದ್ ಬರುತ್ತೆ. ಆಮೇಲೆ ನೀವು ಅದನ್ನ ಜಾಸ್ತಿ ನೀರ್ ಬಿಟ್ಟು ಹರಿದು ಹೋಗಕ್ಕೆ ಅವಕಾಶ. ಜಾಸ್ತಿ ಹಸಿ ಇದ್ರೆ, ಜಾಸ್ತಿ ಮಳೆ ಬಂದ ದಿನದಲ್ಲಿ ಉಳುಮೆ ಮಾಡಿದ್ರೆ ಕ್ಲಾಡ್ ಕ್ಲಾಡ್ ಅಂತೀವಿ ಅಂದ್ರೆ ಗಂಟು ಗಂಟ ಹೆಂಟೆ ಹೆಂಟೆ ಆಗುತ್ತೆ. ಹಾಗಾಗಿ ಅವಾಗ ಕೂಡ ನಮ್ಗೆ ಚೆನ್ನಾಗಿ ಉಪ್ಪಿನ ಅಂಶ ಏನಿರುತ್ತೋ ಕರು ಹೋಗೋದಿಲ್ಲ. ಜಮೀನಿನಲ್ಲಿ ಬದಿಗಾವಲಿಗಳನ್ನು ಹಾಕಿ ಅವುಗಳನ್ನು ಅಡ್ಡಗಟ್ಟುವಂತೆ ಮಳೆ ನೀರು ಜಮೀನಿನಲ್ಲಿ ಇಂಗಿ ಸವಳು ಬಸಿಯಲು ನೀರವಾಗುತ್ತೆ. ಇದು ಏನಂದ್ರೆ ಜಮೀನಿನಲ್ಲಿ ಬದುಗಳು ಹಾಕೋದ್ರಿಂದ ಏನಾಗುತ್ತೆ, ನಿಂತ ನೀರು ಅಲ್ಲೇ ನಿಂತ್ಕೊಂಡಿ ಏನಾದ್ರೂ ಲವಣಾಂಶ ಉಪ್ಪಿನಾಂಶ ಇತ್ತಂದ್ರೆ ಅದು ಅಲ್ಲೇ ಬಸಿದು ಅಂದ್ರೆ ಇಂಗಿ ಸವಳು ಬಸಿಯಲು ನೆರವಾಗುತ್ತೆ. ಬದಿಗಳು ಹಾಕೋಬೇಕು ನಿಮ್ದು ಹೊಲದಲ್ಲಿ ಬದುಗಳು ಹಾಕೋದ್ರಿಂದ. ಮತ್ತೆ ಭಾರವಾದ ಕೃಷಿ ಯಂತ್ರಗಳು ಉಪಯೋಗಿಸಬಾರ್ದಂತ, ಭಾರವಾದ ಟ್ರ್ಯಾಕ್ಟರ್ ಆಯ್ತು ಅದೆಲ್ಲ ಮಾಡೋದ್ರಿಂದ ಭೂಮಿ ಕಾಂಪ್ಯಾಕ್ಟ್ ಆಗುತ್ತೆ. ತುಂಬಾ ಕಾಂಪ್ಯಾಕ್ಟ್ ಆದಾಗ್ನು ಲವಣಾಂಶಗಳು ಏನಾದ್ರು ಕರಗಲಾರದೆ ಅಲ್ಲೇ ಉಳಿಯಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೋಸ್ಕರ ಭಾರವಾದ ಕೃಷಿ ಯಂತ್ರಗಳನ್ನು ಬಳಸಬಾರದು. ಇವೆಲ್ಲ ಮಣ್ಣು ನಿರ್ವಹಣೆ ಕ್ರಮಗಳು. ಹಸಿರೆಲೆ ಗೊಬ್ಬರಗಳು ಹಾಕ್ಬೇಕಂತ ಹೇಳ್ತೀವಿ ಬೆಳೆಗಳು. ಹಸಿರೆಲೆ ಗೊಬ್ಬರಗಳು ಏನ್ ಮಾಡ್ತಾವ ಅಂತಂದ್ರೆ, ಹಸಿರೆಲೆ ಗೊಬ್ಬರಗಳು ಈ ದೇಂಚೆ ಆಗ್ಲಿ, ಚೌಳಿಕೆ ಆಗ್ಲಿ, ಅಲಸಂದಿ ಆಗ್ಲಿ, ಇವೆಲ್ಲ ದ್ವಿದಳ ಧಾನ್ಯಗಳು, ವಿಶೇಷವಾಗಿ ದ್ವಿದಳ ಧಾನ್ಯಗಳು ಏನ್ ಮಾಡ್ತಾವ, ಅದರಲ್ಲಿ ಗಂಟು ಸಾರಜನಕನು ಫಿಕ್ಸೇಷನ್ ಆಗುತ್ತೆ, ಅದು ಹುಳಿ ಬಿಡುತ್ತೆ ಮಣ್ಣಿನಲ್ಲಿ. ನಮ್ಗೇನಾಗಿದೆ, ಹುಳಿ ಈ ತರದ ತಿಪ್ಪೆ ಗೊಬ್ಬರದಲ್ಲೂ ನೀವು ಹಾಕಿದ್ರು, ಎರೆಹುಳ ಗೊಬ್ಬರ, ಹಸಿರೆಲೆ ಗೊಬ್ಬರ ಹಾಕೋದ್ರಿಂದನು ಅದು ಎಲ್ಲಾನು

ಇದುವರೆಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ ಬಿ ಸವಿತಾ ಅವರಿಂದ ಸವಳು ಮಣ್ಣಿನ ಭೂಮಿಯ ನಿರ್ವಹಣೆ ಕುರಿತು ಮಾಹಿತಿ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಈಗ ಜನಪದ ಸಂಗೀತ. ಹೋಗಿ ಯಾರೇ ಕೈಯ್ಯ ಜಾಗಿ ಇದುವರೆಗೆ ಜನಪದ ಗೀತೆಗಳನ್ನು ಕೇಳುತ್ತಿದ್ದೀರಿ. ಇದಾಗಿತ್ತು ನಮ್ಮ